ರೈತ ಮಿತ್ರರು, ಇವತ್ತು ನಮ್ಮ ಜೊತೆ ಬೆಟಗೇರಿ ಪ್ರಗತಿಪರ ರೈತರಾದ ಶಿವನ್ಗೌಡ ವಿ ನಾಗರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. 9 ಎಕರೆ ಸ್ವಂತ ಜಮೀನು ಹೊಂದಿರುವ ಅವರು. ತಾವು ಕೂಡ ಕೃಷಿಯ ವೃತ್ತಿಯ ಜೊತೆಗೆ ರೈತರ ಅಭಿವೃದ್ಧಿಗಾಗಿ ವ್ಯವಸಾಯ ಸಹಕಾರ ಸಂಘದ ಜೊತೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಅವರ ವಿಶಿಷ್ಟ ಅನುಭವಗಳನ್ನು ಇವತ್ತು ಅವರು ನಮ್ಮ ಜೊತೆ ಹಂಚಿಕೊತಾ ಇದ್ದಾರೆ. ಶಿವನ್ಗೌಡ್ರೆ, ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿಶಿಷ್ಟ ಅನುಭವಗಳು ಯಾವ್ಯಾವ ಅಂತೀರಿ? ನಾನು ಸೂರ್ಯಕಾಂತಿ ಮತ್ತು ಶೇಂಗಾದಲ್ಲಿ ಹೆಚ್ಚು ಆಸಕ್ತಿ ಹೊಂದೀನಿ. ಇವೆರಡು ಪ್ರಮುಖ ವಾಣಿಜ್ಯ ಬೆಳೆಗಳು. ನಮ್ಮ ಅವಿಭಕ್ತ ಕುಟುಂಬ ಇದ್ದಾಗಿಂದನೂ ಇವೆರಡಕ್ಕೂ ಹೆಚ್ಚು ಒತ್ತು ಕೊಟ್ಕೊಂತ ಬಂದೆ. ರೈತರಿಗೆ ಸ್ವಲ್ಪ ಆರ್ಥಿಕವಾಗಿ ಏನಾದರೂ ನಿರ್ವಹಣೆ ಆಗ್ಬೇಕಂದ್ರೆ ಇವೆರಡು ಆರ್ಥಿಕ ಬೆಳೆನೇ. ಆಮೇಲೆ ಸಜ್ಜೆ, ಸಂತೆ, ತೃಣಧಾನ್ಯ ಇಂಥವೆಲ್ಲ ಸೈಡ್ ಇದ್ದೇ ಇರ್ತವೆ. ಇವೆರಡು ಪ್ರಮುಖ ಬೆಳೆಗಳು, ಇವೆರಡರಲ್ಲಿ ಹೆಚ್ಚು ಆಸಕ್ತಿ ಇದೆ. ಅದನ್ನೇ ಬೆಳ್ಕೋತ ಬಂದ್ರಿ ನೀವು. ಆದರೆ ನಿಮ್ಮ ಕೃಷಿ ವೃತ್ತಿಯ ಜೊತೆಗೆ ನಿಮಗೆ ಈ ಸಹಕಾರ ಚಟುವಟಿಕೆಗಳ ಕೂಡ ಬಹಳಷ್ಟು ಆಸಕ್ತಿ ಅಂತ ಹೇಳಿದ್ರಿ ನೀವು, ಯಾವ ಕಾರಣದಿಂದ? ನೋಡ್ರಿ, ಮನುಷ್ಯ ಸಂಘ ಜೀವಿ. ಮೊದಲು ನಾನು ಏನಂದ್ರೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಈ ಸಂಘಟನೆಗಳಲ್ಲಿ ತೊಡಕಂತ ರೈತರೊಂದಿಗೆ ಬೆಳಕಂತ ಬಂದೆ. ಹಾಗಾಗಿ ರೈತರ ಒಡನಾಟದೊಂದಿಗಿನ ನಾನು ಎಲ್ಲ ಸಂಘ ಸಂಸ್ಥೆಗಳನ್ನು ಕಟ್ಕೊಂತ ಈ ರೀತಿ ಜನರ ಒಡನಾಟಕ ಬೆಳೆಸಂತಾನೆ ಹೊಂಟಿದ್ದೀನಿ. ಶಿವನ್ಗೌಡ್ರೆ, ಇವಾಗ ನೀವು ಈ ಬೆಟಗೇರಿಯ ಈ ಸಹಕಾರ ಸಂಘದ ಚಟುವಟಿಕೆಗಳು ಏನೇನು ಮತ್ತು ಯಾವ ರೀತಿ ಈ ಸಂಘ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಹೇಳಿಕೆ ಸಾಧ್ಯ ಇದೆಯಾ? ನೋಡಿ, ಸಹಕಾರಿ ಸಂಘ ನಮಗಿನ್ನು ಮೊದಲನೇ ಹುಟ್ಟು ಹಾಕೊಂಡು ಬಂದಿದೆ, ನಿರಂತರ ಬೆಳ್ಕೊಂತಾನೆ ಬಂದಿದೆ. ಇಲ್ಲೇನಿದೆ ಅಂದರೆ ಪ್ರಮುಖ ರೈತರಿಗೆ ಸಾಲ ಕೊಡೋ ವ್ಯವಸ್ಥೆನ ನಿರಂತರವಾಗಿ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ರೈತರಿಗೆ ಅದರಿಂದ ಹೆಚ್ಚು ಹೆಚ್ಚು ಲಾಭ ಆಗುತ್ತೆ. ಯಾಕಂದರೆ ಮಾರ್ಕೆಲ್ಲೇ ಬೇಕಾದಲ್ಲಿ ರೊಕ್ಕ ತೊಗೊಳಕ್ಕೆ ಹೋದ್ರೆ ಸಾಕಷ್ಟು ಬಡ್ಡಿ ತೆತ್ತಬೇಕಾಗುತ್ತೆ. ಅವನಿಗೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ, ಮತ್ತು ರಿನ್ಯೂವಲ್ ಮಾಡಿದ್ರೆ ಮತ್ತೆ ಹೊಸ ಸಾಲ ಕೊಡ್ತೀವಿ. ಹೆಚ್ಚು ಹೆಚ್ಚು ರೈತರಿಗೆ ಅದರಿಂದ ಲಾಭ ಆಗಿದೆ. ಇದರ ಜೊತೆಗೆ ಈ ಸಹಕಾರ ಸಂಘ ನೀಡುವಂಥ ಈ ಆರ್ಥಿಕ ಸೌಲಭ್ಯದಿಂದ, ಬೆಂಬಲದಿಂದ ಇಲ್ಲಿಯ ರೈತರ ಜೀವನ ಮಟ್ಟ ಯಾವ ರೀತಿ ಸುಧಾರಿಸಿದೆ ಅಂತ ಹೇಳ್ತೀರಿ? ನೋಡ್ರಿ, ಸಾಲ ತೊಗೊಂಡವರು ಸದ್ಬಳಕೆ ಮಾಡ್ಕೊಂಡು ಕೃಷಿಗೆ ಉಪಯೋಗ ಮಾಡ್ಕೊಂಡಿದ್ರೆ ಮಾತ್ರ ಸರಿಯಾಗಿ ಲಾಭ ನೀಡುತ್ತೆ. ಆದರೆ ಅವರು ದುರುಪಯೋಗ ಮಾಡ್ಕೊಂಡ್ರೆ ಅದರ ಲಾಭ ನಿರೀಕ್ಷೆ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚು ಜನ ಅದರಿಂದ ಲಾಭ ತೊಗೊಂಡಿದ್ದಾರೆ ಅಂತ ವಿಶ್ವಾಸ ಇದೆ. ಇದರ ಜೊತೆಗೆ ನೀವು ಗಮನಿಸಿದ ಹಾಗೆ, ಯಾಕಂತಂದರೆ ನೀವು ಇದೇ ಊರಿನಲ್ಲಿ ಇರೋರು, ನೀವು ಕೂಡ ಕೃಷಿಕರು, ಅದರ ಜೊತೆಗೆ ಇತ್ತೀಚೆಗೆ ಈ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದೀರಿ. ಆದರೆ ಎಷ್ಟೋ ವರ್ಷಗಳಿಂದ ನೀವು ಪ್ರತಿ ಕುಟುಂಬವನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾಕಂದರೆ ಈ ಸಹಕಾರ ಕ್ಷೇತ್ರದಲ್ಲಿ ಈ ಹಿಂದೆ ಕೂಡ ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀರಿ. ಅದರ ಜೊತೆಗೆ ಈಗ ನಿಮ್ಮ ಊರಿನಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ. ನೀವು ಗಮನಿಸ್ತಾ ಇರ್ತೀರಿ ಈ ಸಹಕಾರಿ ಸಂಘದಿಂದ ಈ ವ್ಯಕ್ತಿ, ಈ ರೈತ ಈ ಥರದ ಸಹಾಯ ಪಡ್ಕೊಂಡಿದ್ದಾನೆ, ಯಾವ ರೀತಿ ಆತ ಬಳಕೆ ಮಾಡ್ತಾ ಇದ್ದಾನೆ, ಅವನು ಸದ್ಬಳಕೆ ಮಾಡ್ತಾ ಇದ್ದಾನೆ ಇಲ್ಲೋ, ಅಥವಾ ಸದ್ಬಳಕೆ ಮಾಡಿ ಯಾವ ರೀತಿ ಮುಂದೆ ಬಂದ ರೈತ ಇದ್ದಾನೆ, ಆತನ ಬಗ್ಗೆನೂ ನೀವು ಗಮನಿಸ್ತಾ ಇರ್ತೀರಿ. ಆ ಥರದ ಸಕ್ಸಸ್ ಸ್ಟೋರಿಗಳು ನೀವು ಗಮನಿಸಿದಾಗೆ ಬೆಟಗೇರಿಯಲ್ಲಿ ಯಾವ ರೀತಿ ಇವೆ ಅಂತೀರಿ? ನೋಡ್ರಿ, ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡ ರೈತರು 100-70 ಮಂದಿ ಸಿಕ್ಕೇ ಸಿಗ್ತಾರೆ. 10-20 ಮಂದಿ ಲೂಪ್ ಹೋಲ್ಸ್ ಇರ್ತಾವೆ ಅವು. ಯಾಕಂದ್ರೆ ದುರ್ಬಳಕೆ ಮಾಡ್ಕೊಂಡ್ರೆ ಅದನ್ನ ಎಣಿಕೆ ಹೇಳಕ್ಕೆ ಬರಲ್ಲ. ಅದೇನೆಂದ್ರೆ ಯಾರು ಯಾವ ಉದ್ದೇಶಕ್ಕೆ ಸಾಲ ಸರ್ಕಾರ ಕೊಟ್ಟಿದೆ ಆ ಕೃಷಿ ಚಟುವಟಿಕೆಗೆ ಬಳಸ್ಕೊಂಡ್ರೆ ಮಾತ್ರ, ಬಳಸಿಕೊಂಡು ಎಲ್ಲ ಉಪಯೋಗ ತೊಗೊಂಡ್ರೆ ಸಂಖ್ಯೆ ಜಾಸ್ತಿ ಇದೆ. ಅದರಿಂದ ಲಾಭ ತೊಗೊಂಡ ಬಗ್ಗೆ ನಾನು ಒಬ್ಬವ, ನನ್ನ ಕುಟುಂಬನೂ ಹೋದ ಅದ್ರ ಬಗ್ಗೆ. ಅದರಿಂದ ಹೆಚ್ಚು ಲಾಭ ದೊರಕಿದೆ. ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಮಾತ್ರ ಲಾಭ ಸಿಗುತ್ತೆ. ಅಂದರೆ ನೀವು ಹೇಳುವ ಅರ್ಥದಲ್ಲಿ ಈ ಏನು ಸಹಾಯ ಸೌಲಭ್ಯ ಸಿಗುತ್ತೆ ಕೃಷಿಗೆ ಸಂಬಂಧಪಟ್ಟಂತೆ, ಅದನ್ನು ಅವರು ದುಡಿಯುವ ಬಂಡವಾಳವಾಗಿ ಬಳಸ್ಕೊಳ್ಬೇಕು, ಬಳಕೆಯ ಬಂಡವಾಳವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಈಗ ಯಾವುದೋ ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡ್ತಾನೆ, ಯಾವುದೋ ಕೃಷಿ ಯಂತ್ರೋಪಕರಣ ಖರೀದಿ ಮಾಡ್ತೀನಿ, ಅಥವಾ ಒಂದು ಕೃಷಿ ಹೊಂಡ ಮಾಡ್ಕೊಳ್ತೀನಿ ಅಂತೇಳಿ ಅವರು ಸಾಲ ತಗೊಂಡಿದ್ದನ್ನು ಅದಕ್ಕೆ ಬಳಸಬೇಕಾಗತ್ತೆ. ಅದರಿಂದ ಸಂಪನ್ಮೂಲ ವೃದ್ಧಿ ಆಗತ್ತೆ ಅವರಲ್ಲಿ, ಮತ್ತು ಅವರ ಕೃಷಿ ಕಾರ್ಯಕ್ಕೆ ಲಾಭ ಆಗತ್ತೆ ಅಂತ ಹೇಳ್ತೀರಿ. ಅದನ್ನು ಯಾವುದೇ ಉಪಯೋಗ, ಯಾವುದೇ ಸೆಕ್ಟರ್ ಅಂದರೆ ಯಾವುದೇ ರಂಗಕ್ಕೆ ತೊಗೊಂಡಿರ್ತೀರಿ, ಯಾವುದೇ ಉದ್ದೇಶಕ್ಕೆ ತೊಗೊಂಡಿರ್ತೀರಿ, ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಉಪಯೋಗ ಮಾಡಿದರೆ ಅದರಿಂದ ಲಾಭ ನಿರೀಕ್ಷೆ ಮಾಡಬಹುದು. ಮತ್ತು ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡದೇ ಇದ್ದರೆ ಲಾಭ ಎಲ್ಲಿ ತದ್ದು ಬರುತ್ತೆ, ಬರೋಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಿದವರು ಕೆಲವು ಜನ ಸಿಗ್ತಾರೆ, ಅದರಿಂದ ಲಾಭ ತೊಗೊಂಡವ್ರ ಸಂಖ್ಯೆ ಜಾಸ್ತಿ. ಬೆಟಗೇರಿಯಲ್ಲಿ ಆ ಥರದ ಸಕ್ಸಸ್ ಸ್ಟೋರಿಗಳು ಜಾಸ್ತಿ ಇವೆ ಅಂತ ನೀವು ಹೇಳ್ತಾ ಇದ್ದೀರಿ. ಯಾಕಂತಂದರೆ ಇಲ್ಲಿಯ ರೈತರು ಪ್ರತಿಯೊಬ್ಬರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಇಲ್ಲಿ ಸಾಕಷ್ಟು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ. ಆ ದಿಶೆಯೊಳಗೆ ಈ 9 ಎಕರೆ ಜಮೀನಿನಲ್ಲಿ ನೀವು ಕೃಷಿ ಮಾಡ್ತಾ ಇದ್ದೀರಿ, ಈಗ ಕೂಡ ಕೃಷಿ ಮಾಡ್ತಾ ಇದ್ದೀರಿ ನೀವು, ಇದರೊಳಗೆ ಏನಾದರೂ ಹೊಸ ಆಲೋಚನೆಗಳನ್ನು ನೀವು ತಂದಿದ್ದು ಇದೆಯಾ ಹೇಗೆ? ನೋಡಿ, ಹೆಚ್ಚು ನಾನು ಆಲೋಚನೆ ಮಾಡಿದ್ದು ಅಥವಾ ಜಾರಿಯಲ್ಲಿ ಮಾಡಿದ್ದು ಅಂದರೆ, ಹೆಚ್ಚು ಹೆಚ್ಚು ಈಗ ನಮ್ಮ ಯುವಕರು ಏನಿದ್ದಾರೆ ಕೃಷಿ ಕಡೆಗೆ ಒಲವು ಕೊಡಲ್ಲ. ನಾನು ನಿರಂತರ ನಮ್ಮ ತಂದೆ, ನಮ್ಮಣ್ಣ, ನಾನು 30 ವರ್ಷಗಟ್ಟಲೆ ಆದರೂ ದಾರೆ ಬಿದ್ದ ಸಗಣಿ ಹೊಲದಾಗ ಹಾಕ್ತೀರಿ. ಹಾಗಾಕೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಭೂಮಿಯಲ್ಲಿ ಫಲವತ್ತತೆ ಏರಿಳಿತ ಆಗಲ್ಲ, ನಿರಂತರ ಕಾಯ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ. ಹಿಂಗಾಗಿ ನನ್ನ ಭೂಮಿ ಏನಾಗ್ತಾವ ಅಂದ್ರೆ ಜಾಸ್ತಿ ಇಳುವರಿ ಕೊಡ್ತಾವೆ, ಹೆಚ್ಚು ಬೆಳೆ ಬರ್ತದ, ಶ್ರಮ ಕಮ್ಮಿ ಇರ್ತದ, ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಆಗ್ತದ. ಆ ಥರ ನಾವು ಸಮಗ್ರವಾಗಿ ಎಲ್ಲದನ್ನ ಉಪಯೋಗ ಮಾಡಬೇಕು ಭೂಮಿಗೆ. ಕೃಷಿ ತ್ಯಾಜ್ಯ ವಸ್ತುಗಳನ್ನು ಇವನೇನು ಗುಂಡಿ ತೋಡಿ ಕಂಪೋಸ್ಟ್ ಗೊಬ್ಬರ ಮಾಡಿ ಹೊಲ ಮೂಲೆಯಲ್ಲಿ ಹಾಕಿ ಅದನ್ನು ವರ್ಷ 2 ವರ್ಷ ಕಳೆದ ಮೇಲೆ ಹೊಲಕ್ಕೆ ಏರಿದರೆ ಸಾವಯವ ಕೃಷಿನೂ ಆಗ್ತದ, ಹೊಲ ಫಲವತ್ತತೆಯೂ ಕಾಯ್ಕೊಳ್ತದೆ. ಮಳೆ ಹೆಚ್ಚು ಕಮ್ಮಿಯಾಗಿ ಪೀಕು ಒಣಗೋದು ಕಮ್ಮಿ ಆಗುತ್ತೆ. ಯಾಕೆ ಕಮ್ಮಿ ಆಗುತ್ತೆ ಅಂದರೆ ಇದು ತಂಪಾಗುತ್ತೆ, ಯಾವುದು ಸಾವಯವ ಕೃಷಿ. ಈಗ ಹೆಚ್ಚು ಹೆಚ್ಚು ರಾಸಾಯನಿಕ ಬಳಸೋದ್ರಿಂದ ಭೂಮಿ ಸೀಲ್ಡ್ ಗಟ್ಟಿಯಾಗಿ ನಿಸರ್ಗದಲ್ಲಿ ದೊರೆತಾ ಇರ್ತಕ್ಕಂಥ ಎಲ್ಲ ಲವಣಾಂಶಗಳನ್ನು ಭೂಮಿ ನಿಸರ್ಗದತ್ತ ಬೆಳೆ ಹೀರೋಕ್ಕೆ ಕಡಿಮೆ ಮಾಡ್ತದೆ. ಗಟ್ಟಿ ಆದಾಗಲ್ಲ ಭೂಮಿ ಪದರ ಅಂದರೆ ಪಳ್ಳು ಜಾಸ್ತಿ ಆದಾಗಲ್ಲ ನಿಸರ್ಗದಿಂದ ದೊರೆತಿರುವ ಎಲ್ಲ ಪದಾರ್ಥಗಳನ್ನು ಹೆಚ್ಚು ಬಳಕೆ ಮಾಡಿಕೊಂಡು ರೈತರಿಗೆ ಖರ್ಚು ಕಡಿಮೆಯಲ್ಲಿ ಹೆಚ್ಚು ಫಲ ನೀಡ್ತದೆ. ಆ ಬಳಕೆಯನ್ನು ರೈತರು ಭಾಳ ಜನ ಮಾಡಲ್ಲ. ಹೆಚ್ಚು ಗೊಬ್ಬರ ಹಾಕ್ಬಿಟ್ರೆ ಹೆಚ್ಚು ಬೆಳೆದ್ಬಿಡುತ್ತೆ ಅಂತ ಅವಶ್ಯ ರಾಸಾಯನ ಬಳಸ್ತಾರೆ. ಅದರಿಂದ ಇಳುವರಿ ನಿರೀಕ್ಷಿತ ಮಟ್ಟ ಬರಲ್ಲ. ಹೆಚ್ಚು ಹೆಚ್ಚು ನಾವು ಭೂಮಿಯನ್ನು ಮತ್ತೆ ಫಲವತ್ತತೆ ಮಣ್ಣಿನ ರಕ್ಷಣೆ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ನಿರೀಕ್ಷೆ ಮಾಡಬಹುದು. ಆ ಥರ ಮಾಡೋ ಜನ ಸ್ವಲ್ಪ ಕಮ್ಮಿ ಹಾಕ್ಯಂತ ಹೋಗ್ತಿದ್ರೆ ಕೃಷಿ ಹೀಗಾಗಿ ಹಿಂದೇಟು ಆಗ್ತದೆ. ಆ ಥರ ಬಳಕೆ ಮಾಡೋ ಸಂಖ್ಯೆ ಮೇಲೆ ಆ ಭೂಮಿಯ ರಚನೆ ಮತ್ತು ಇಳುವರಿ ಆಧಾರಿತ ಇದೆ. ತಮ್ಮ ಅನುಭವದ ಪ್ರಕಾರ ಈ ರಾಸಾಯನಿಕ ಗೊಬ್ಬರಗಳ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ನಮ್ಮ ಭೂಮಿ ಫಲವತ್ತತೆ ಕಡಿಮೆ ಫಲವತ್ತತೆ ಕಳ್ಕೋತಾ ಇದೆ. ಅದನ್ನು ಉಳಿಸ್ಬೇಕು ಅಂತಂದರೆ ನಾವು ಹೆಚ್ಚಾಗಿ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಥವಾ ಪಾರಂಪರಿಕ ಕೃಷಿಯತ್ತ ವಾಲೋದು ಭಾಳ ಮುಖ್ಯ ಅಂಥೇಳಿ ತಾವು ಹೇಳ್ತಾ ಇದ್ದೀರಿ. ಅದರ ಜೊತೆಗೆ ಯಾಕೆ ಜನಗಳು ಈ ಪಾರಂಪರಿಕ ಕೃಷಿಯತ್ತ ಹೊರಳ್ತಾ ಇಲ್ಲ ಅಂತಂದರೆ ಈಗ ಎಲ್ಲರಿಗೂ ಫಾಸ್ಟ್ ಫುಡ್ ಥರ ಕೃಷಿನೂ ಆಗಬೇಕು ಅನ್ನೋ ಮನೋಭಾವದಿಂದ. ಯಾಕಂತ ನೀವು ಹೇಳಿದ್ರಿ, ನೀವು ಬಾಲ್ಯಕಾಲದಲ್ಲಿ ರಸ್ತೆಯಲ್ಲಿ ಬಿದ್ದ ಸಗಣಿಯನ್ನು ಕೂಡ ಹಾಗೆ ಬೆಳೆದು ಅದನ್ನು ಹೊಲಕ್ಕೆ ಹಾಕ್ತಿದ್ವು ಅಂತೇಳಿ. ಇದು ಬಹಳಷ್ಟು ನಮ್ಮ ಹಳ್ಳಿಗಳಲ್ಲಿ ನಾವು ದಿನಂಪ್ರತಿ ಕಾಣುತ್ತಿದ್ದ ಸಂಗತಿಗಳು. ಈಗ ಅದ್ರ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ, ಯಾಕಂತಂದರೆ ಸಮಾಜ ಬದಲಾಗ್ತಾ ಇದೆ. ಅದ್ರ ಜೊತೆಗೇ ನಾವು ಈ ಸಮಾಜ ಬದಲಾದರೂ ಕೂಡ, ಜನ ಬದಲಾದರೂ ಕೂಡ ಭೂಮಿ ಬದಲಾಗೋದಿಲ್ಲ. ಭೂಮಿಯ ತನ್ನ ನೈಸರ್ಗಿಕ ಗುಣವನ್ನು ಅದು ಕಳ್ಕೊಳ್ಳೋದಿಲ್ಲ. ಆದರೆ ಅದು ಕಳ್ಕೊಳ್ಳೋದು ನಾವು ಅದಕ್ಕೆ ಕೊಡಬಾರದ್ದನ್ನು ಕೊಡೋದ್ರಿಂದ. ಹೀಗಾಗಿ ಅದನ್ನು ಉಳಿಸ್ಬೇಕು ಅಂತಂದರೆ ನಾವು ಕೊಡಬಾರದ್ದನ್ನು ಇಂದು ಕೊಡಬಾರದು. ಅದನ್ನು ಹಾಗೆ ಉಳಿಸ್ಬೇಕು ಅಂತಂದರೆ ನೈಸರ್ಗಿಕ ಕೃಷಿನೇ ಒಂದು ದಾರಿ ಅಂತ ತಾವು ಹೇಳ್ತಾ ಇದ್ದೀರಿ. ಈ ದಿಸೆಯೊಳಗೆ ನಮ್ಮ ಈ ಪೀಳಿಗೆಗೆ, ಯುವ ರೈತರಿಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಹೆಚ್ಚು ಹೆಚ್ಚು ಕೃಷಿಯಲ್ಲಿ ತೊಡಕೊಂಡು ಏನು ಹೇಳಿದ್ನಲ್ಲ, ಸಂಪನ್ಮೂಲಗಳನ್ನೆಲ್ಲ ಅಲ್ಲೇ ಬಳಕೆ ಮಾಡಿ ಭೂಮಿ ಕಾಯ್ಕೊಂಡು ಹೋದ್ರೆ ನಿರಂತರ ಫಲ ನೀಡ್ತದೆ, ಹೆಚ್ಚು ಲಾಭ ಬರ್ತದೆ. ಈಗ ಕಲ್ತನನ ಬೇಡನ ಜನಕ್ಕೆ ಏನು ಹೇಳಿದ್ರೆ ಏನಾಗ, ಅದರಿಂದ ಏನು ಮಾಡೋಕ್ಕೂ ಆಗಲ್ಲ. ಕೃಷಿಗೆ ಸ್ವಲ್ಪ ಒತ್ತುನೂ ಕಮ್ಮಾಗಿದೆ. ಇನ್ನೊಂದೇನು ಕೃಷಿಗೆ ಹಿಂದೇಟಾಗಿದೆ ಅಂದರೆ, ಸರಕಾರ ರೈತ ಬೆಳೆದ ಬೆಳೆಗಳಿಗೆ ನಿಗದಿತ ಬೆಂಬಲ ಬೆಲೆ ಸಿಗಲ್ಲ. ಹೀಗಾಗಿ ಅವನು ಆರ್ಥಿಕವಾಗಿ ಸ್ವಲ್ಪ ಹೊಡೆತಕ್ಕೊಳಪಟ್ಟಾಗ ಕೃಷಿ ಕಡೆ ವಾಲುವಿಕೆ ಕಮ್ಮಿ ಆಗ್ತದೆ. ಹೀಗಾಗಿ ಹೆಚ್ಚು ಹೆಚ್ಚು ಜನ ಪೇಟೆ ಕಡೆ ಅತ್ತ ದುಡಿಮೆ ಹೊಂಟುಬಿಡ್ತಾರೆ. ಹೀಗಾಗಿ ಕೃಷಿ ಸ್ವಲ್ಪ ತನ್ನ ಅವಸಾನದ ಅಂಚಿನಲ್ಲಿ ಹೊಂಟತಿ. ಇದು ಮೇಲೆತ್ತದು ಸಮಾಜ ಬಿಟ್ಟಿದ್ದ ಹೊರತು ಅವರ ಮೇಲೆ ಅವಲಂಬಿತ ಅದು. ಹಾಗಾಗಿ ಕೃಷಿಯೇ ಸ್ವಲ್ಪ ಕುಂಠಿತ ಆಗಿದ್ದರಿಂದ ಇಳುವರಿಗೂ ಕೊರತಾಗಿದೆ. ಭೂಮಿನೂ ತನ್ನ ಇದರ ಮೊದಲಿಗಿನ ಫಲವತ್ತತೆ ಕಳ್ಕೊಂಡಿದೆ. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಬಳಸೋದ್ರಿಂದ ಬೆಳೆಗೆ ಬೇಕಾಗುವಂಥ ಎಲ್ಲ ಲಘು ಪೋಷಕಾಂಶಗಳು ಭೂಮಿಯಲ್ಲಿ ಉಳ್ಕೊಂಡು ತಾನೇ ಪೂರೈಸ್ತೈತಿ. ಇವಕ್ಕೆ ರಾಸಾಯನಿಕ ಗೊಬ್ಬರದಲ್ಲಿ ಕೆಲವು ಸ್ಪೆಸಿಫಿಕ್ಕು ಇಂಥದೇ ಇರಬೇಕಂತ ಅಷ್ಟೇ ಮಾತ್ರ ಇರ್ತದೆ, ಯಾವು ಸಂಪೂರ್ಣವಾಗಿ ಇರಲ್ಲ. ಹಾಗೆ ಭೂಮಿ ಮಣ್ಣು ಮತ್ತು ರಚನೆ ಎಲ್ಲ ಈ ಸಾವಯವ ಕೃಷಿ ಈ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಇಂಥವೆಲ್ಲ ಬಳಸೋದ್ರಿಂದ ಭೂಮಿ ತನ್ನ ಫಲವತ್ತತೆ ನಿರಂತರವಾಗಿ ಕಾಯ್ಕೊಂಡಿರ್ತದೆ. ಹಾಗಾಗಿ ಇಳುವರಿ ಹೆಚ್ಚು ಕಮ್ಮಿ ಆಗಲ್ಲ. ಇದರ ಜೊತೆಗೆ ಇವಾಗ ನೀವು ಈ ನಿಮ್ಮ ಬೆಟಗೇರಿ ವ್ಯವಸಾಯ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದೀರಿ. ಈ ಸಹಕಾರ ಸಂಘದಿಂದ ಏನಾದರೂ ಹೊಸ ವಿನೂತನ ಯೋಜನೆಗಳನ್ನು ತಾವು ಹಾಕ್ಕೊಂಡಿದ್ದೀರೋ ಹಾಗೆ? ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಏನಂತೆ ಮಾಡ್ಕೊಂಡಿದ್ದೀವಿ. ಸರ್ಕಾರ ಸಹಾಯಧನ ರೂಪದಲ್ಲಿ ಅಥವಾ ಸಾಲ ರೂಪದಲ್ಲಿ ಹಣ ನೀಡಿದರೆ ರೈತರಿಗೆ ಹೆಚ್ಚು ಹೆಚ್ಚು ನಾವು ಸಹಾಯ ಮಾಡೋಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ನಮ್ಮ ಸಂಘ ಮೂಲಕ ಇಡೀ ರೈತ ಸಮುದಾಯಕ್ಕೆ ಕೊಡುವಷ್ಟು ಬಂಡವಾಳ ಇರಲ್ಲ. ಮೇಲಿಂದ ಏನು ಬರ್ತದೆ ಹೆಚ್ಚು ಹೆಚ್ಚು ನೆರವು ನೀಡಿದರೆ ರೈತರಿಗೆ ಕೊಡೋಕ್ಕೆ ಸಾಧ್ಯತೆ ಐತಿ ಅಂತ ಹೇಳ್ತೀನಿ. ಹೆಚ್ಚು ಹೆಚ್ಚು ರೈತರು, ನಿಮ್ಮ ಈ ಬೆಟಗೇರಿಯ ರೈತರು ಇಲ್ಲಿ ಸಾಲ ತಗೊಂಡವರು ಹೆಚ್ಚು ಹೆಚ್ಚಾಗಿ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಅಂತೇಳಿ ನೀವು ಈಗಾಗಲೇ ಹೇಳಿದಿರಿ. ಈ ದಿಸೆಯೊಳಗೆ ಸುಮಾರು 40 ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಬೆಟಗೇರಿ ಕೃಷಿ ಸಹಕಾರ ಸಂಘ ಕೂಡ ಇನ್ನೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಯಾಕಂತಂದರೆ ಇದರಿಂದ ಲಾಭ ಪಡೆದುಕೊಂಡ ರೈತರು ಅದರ ಸದ್ಬಳಕೆ ಮಾಡಿಕೊಂಡಿರೋದ್ರಿಂದನೇ ಇನ್ನೂ ಒಂದು ಸಹಕಾರ ಸಂಘ ಬದುಕುಳಿದಿದೆ, ಯಶಸ್ವಿಯಾಗಿ ನಡೀತಿದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇದುವರೆಗೆ ಶಿವನ್ಗೌಡ್ರೆ, ನಿಮ್ಮ ವಿಶಿಷ್ಟ ಅನುಭವಗಳನ್ನು ಮತ್ತು ಬೆಟಗೇರಿ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ತಾವು ಪಡ್ಕೊಂಡಿರೋ ಅನುಭವಗಳನ್ನು

ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕ್ಬೇಕು ಸರಿಯಾದ ಹೆಜ್ಜೀಯ ಹೊರಬೇಕು ಬಹಳಷ್ಟು ಬಜ್ಜೀಯ ಹೊರಬೇಕು ಬಹಳಷ್ಟು ಬಜ್ಜೀಯ ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕ್ಬೇಕು ಸರಿಯಾದ ಹೆಜ್ಜೀಯ ಹೊರಬೇಕು ಬಹಳಷ್ಟು ಬಜ್ಜೀಯ ಹೊರಬೇಕು ಬಹಳಷ್ಟು ಬಜ್ಜೀಯ ಹೊರಬೇಕು ಬಹಳಷ್ಟು ಬಜ್ಜೀಯ ಹೊರಬೇಕು